ಕೆಂಪು ತೂಟಿಗಳಿಂದ ಹರಿಸಿ ನುಡಿಯಲಿಲ್ಲ ನಿಜವನೋ ತೆರೆದ ಕಂಗಳುದಕ ಸುರಿಸಿ ತೊಳೆದುವೆನ್ನ ಮನವನು ಕಣ್ಣ ಹಾನಿಯು ಮಣಿಯ ತೆರದಿ ಕಣ್ಣಿನೋಡವೆಯಾಯಿತು ತುಟಿಗೆ ಬಂದ ಮಾತು ತಿರುಗಿ ಬಂದ ಕಡೆಗೆ ಹೋಯಿತು ಬಂದ ಕಡೆಗೆ ಹೋಯಿತು ಸಂಜೆಗೆನ್ನ ಪಾಯಣವೆಂದು ತಿಳಿದಳೆನ್ನ ಸುಂದರಿ ಹಿಂದೆ ಹಗಲು ಜಾರಿ ಹೊನ್ನ ಬೆಳಕ ನೆರೆಯಿತು ಮೌನದೊಳಗೆ ಪ್ರೇಮ ತೂರಿ ಹಂಬಲ ಮಳೆಗರೆಯಿತು ನಲ್ಲೆ ಮೂಡಿದ ಮುಲ್ಲೆಯರಳು ಇಲ್ಲೇ ನಿಲ್ಲಿರೆಂದಿತು ಓರೆ ಕಣ್ಣಿನೊಂದು ಹೊರಳು ಹೋಗಬೇಡಿರೆಂದಿತು ಹೋಗಬೇಡಿರೆಂದಿತು ಸಂಜೆಗೆನ್ನ ಪಾಯಣವೆಂದು ತಿಳಿದಳೆನ್ನ ಸುಂದರಿ ಕಳೆಯಲಿಲ್ಲ ಅಪ್ಪಿ ಮೂತ್ತ ನೋತ್ತಲಿಲ್ಲ ಕಣ್ಣ ನೀರ ಒರಸಲಿಲ್ಲ ಒರಟನಾದೇನೇತಕ್ಕೆ ಸರಸವೀರಸವಾಯಿತಲ್ಲ ಸರಸವೀರಸವಾಯಿತಲ್ಲ ಹೊರಟು ಬಂದೇನೇತಕ್ಕೆ ಸಂಜೆಗೆನ್ನ ಪಾಯಣವೆಂದು ತಿಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂದು ನನ್ನ ಮುಂದೆ ಬಂದು ನಿಂದು ತಡೆದಳಿಂತು ವಿನಯದಿ ಸಂಜೆಗೆನ್ನ ಪಾಯಣವೆಂದು ತಿಳಿದಳೆನ್ನ ಸುಂದರಿ ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ